ಒಂದ್ ಕಡೆ ನಮಗೆ ಹಾಕಿರುವಂತಹ ಬೆಳೆ ಕೈ ಕೊಡ್ಲಿಕ್ಕೆ ಪ್ರಾರಂಭವಾಗಿದೆ, ಮತ್ತೆ ರೈತರು ತಮ್ಮ ಮನೋಭಾವವನ್ನ ಬದಲಾಯಿಸ್ಕೊಳ್ಳಿಕ್ ಸಿದ್ಧರಿಲ್ಲ. ಈ ನಿಮ್ಮ ಅನುಭವದ ಪ್ರಕಾರವಾಗಿ ಇವತ್ತು ರೈತಾಪಿ ಕಸಬಿದೆಯಲ್ಲ, ರೈತಾಪಿ ಜೀವನ, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಸರ್, ನಾವು ಕೆಲವು ಸಾರಿ ಸರಿ ಲಾಸು ಕೂಡ ಆಗುತ್ತೆ ನಮಗೆ, ಅದನ್ನ ನಾವು ಸ್ವಲ್ಪ ತಾಳ್ಮೆಯಿಂದ ತಗೋಬೇಕು. ಒಂದ್ ಸರಿ ಲಾಭನೂ ಬರುತ್ತೆ, ನಾವು ಲಾಭ ಬಂದಿದೆ ಅಂತೇಳಿ ಹೆಂಗ್ ಬೇಕಂಗೆ ಖರ್ಚು ಮಾಡೋದು, ಮಿತವಾದ ಖರ್ಚಿದ್ದು ನಾವು ಯೋಚನೆ ಮಾಡಿ ಮಾಡ್ಕೊಂತ ಹೋದ್ರೆ ಯಾವ ರೀತಿನೂ ಲಾಸ್ ಆಗಲ್ಲ ಸರ್. ಇದು ದುರಾಸೆ ಇರಬಾರದು ಮನುಷ್ಯರು. ನಾನೀಗ ನಿಂಬೆ ಗಿಡ ಅಂತ ಹೇಳಿದ್ನಲ್ಲ, ಅಲ್ಲೂ ಅಷ್ಟೇ, ನಾವು ಅದರಲ್ಲಿ ನನಗೆ ವರ್ಷಕ್ಕೆ 400,000 ಬರುತ್ತೆ ಅಂತ ದುಡ್ಡು ಇಟ್ಕೊಂಡು ಬರೀ ಖರ್ಚು ಮಾಡ್ಕೊಂಡು ಕೂತಾಡೋದಲ್ಲ, ಅದಕ್ಕೆ ಏನು ಮಾಡಬೇಕು? ಮೊನ್ನೆ ನಾನು ನಿಂಬೆ ಗಿಡದಲ್ಲಿ ಒಳಗಡೆನೆ ಒಂದು ಟ್ರಂಚ್ಗಳು ಓಡಿಸಿದೆ ಸರ್. ಅದರಲ್ಲಿ ಟ್ರಂಚ್ ಓಡಿಸಿ ನಾನು ಸಿಲ್ವರ್ ಮರಗಳು ಸವರಿಸಿದ್ರಲ್ಲ, ಆ ಸೌದಿಗಳು ಸೊಪ್ಪುಗಳೆಲ್ಲ ಅದರೊಳಗೆ ಹಾಕಿ ಮುಚ್ಚಿದ್ದೀನಿ. ಎಷ್ಟೇ ಮಳೆ ಬಂದರೂ ಆ ಗುಂಡಿಗಳು ತುಂಬಿ ಹೊರಕ್ಕಂತೂ ಒಂದನಿ ನೀರು ಹೋಗಲ್ಲ. ಇದು ಲಾಸ್ಟ್ 4 ಹಿಂದೆ ಒಂದ್ಸರಿ ಮಾಡಿದ್ದೆ, ಈಗ ಮತ್ತೆ ಈ ವರ್ಷನೂ ಮಾಡಿದ್ದೀನಿ. ಇದು 3-4 ಮರಗಳು ಕಡ್ದಾಗ ಆ ರೆಂಬೆಗಳನ್ನೆಲ್ಲ ತಗೊಂಡು ಹೊರಕ್ಕೆ ಹಾಕೋದ್ರ ಬದಲಿಗೆ ಆ ಗುಂಡಿ ಒಳಗೆ ಹಾಕಿ ಮುಚ್ಚಿದ್ರೆ ಅದು ಒಂದು 6 ಉದ್ದ, 2 ಆಗಲ್ಲ, 1 ಆಳ, ಆ ಕಲ್ಲು ನೆಲ ಆದ್ರೂ ಕಷ್ಟಪಟ್ಟು ತೀಗಿಸಿ ಅದನ್ನ ಹಾಕಿದ್ದೀನಿ. ಹೆಚ್ಚು ಕಮ್ಮಿ 450 ಒಂದೊಂದು ಸಿಲ್ವರ್ ಮರಕ್ಕೆ ಒಂದೊಂದು ಗುಂಡಿ ಹೊಡಿಸಿದ್ದೀನಿ. ಒಂದೊಂದು 400 ಗುಂಡಿ ಹೊಡಿಸಿ ಒಂದು 15,000 ಖರ್ಚಾಯ್ತು. 15,000 ಖರ್ಚಾಗುತ್ತಲ್ಲ ಅಂತ ಯೋಚನೆ ಮಾಡಂಗಿಲ್ಲ ನಾವು, ಮಾಡಿದ್ರೆ ಅದಕ್ಕೂ ಖರ್ಚು ಮಾಡ್ಬೇಕು, ಅದು ಕೊಡುತ್ತೆ ಅನ್ನೋ ಅದಕ್ಕೋಸ್ಕರ ನಾವು ಸ್ವಲ್ಪ ಖರ್ಚು ಮಾಡಬೇಕು. ನಾವು ಬಂದದ್ದೆಲ್ಲ ಉಪಯೋಗಿಸ್ಕೊಂಡು ಕೂತ್ಕೊಳ್ಳೋದು ಹಂಗಾದಾಗ ನಮಗೆ ಲಾಸ್ ಆಗುತ್ತೆ. ಜೊತೆಗೆ ಪ್ರಯೋಗಶೀಲತೆ ಇರಬೇಕು ಕೃಷಿನಲ್ಲಿ. ತೋಟ ಇಟ್ಕೊಂಡು ನಾವು ಸುಮ್ನೆ ಪೇಟೆ ಸುತ್ತಿದ್ರೆ ಏನದು ಸುಖ ಆಗೋದಿಲ್ಲ. ಖಂಡಿತ ಇಲ್ಲ, ನಾವು ಪ್ರಯೋಗ ನಾವು ಎಷ್ಟು ಕಲ್ತರೂ ಪ್ರಯೋಗನೇ ಆಗುತ್ತೆ. ಅದು ಉದ್ದಕ್ಕೂ ಇನ್ನೂ ಪ್ರಯೋಗನೇ ನಂದು ನೋಡಿ, ಒಂದು ಗಿರಿರಾಜ ಕೋಳಿ ಅಂತ ತಂದಿದ್ದೀನಿ, ಅವು ಅಷ್ಟೊಂದಷ್ಟು ಹಾಕಿದ್ದೀನಿ. ಈಗ ಅದು ಪ್ರಯೋಗನೇ, ಅದು ಇನ್ನು ಮುಂದೆ ಏನಾರ ಸಾಕ್ಬೇಕು. 3 ಕುರಿ ಇದಾವೆ, ಅವು ಹೆಂಗ್ ಬರ್ತಾವ ನೋಡ್ಕೊಂಡು ಒಂದು 50 ಸಾಕ್ಬೇಕು ಅಂತ ಆಸೆ ಇದೆ. ಅವು ಬಹಳ ಚೆನ್ನಾಗಿದ್ದಾವೆ ಕುರಿ ಮರಿಗಳು, ಸಾಕ್ಬಹುದು. ನಾವು 50 ಕುರಿ ಸಾಕಿದ್ರೆ ಇವತ್ತು 4,000 ಕೊಟ್ರೆ ಒಂದು ಮರಿ ತಂದ್ರೆ ಒಂದು 10,000 ಹೋಗುತ್ತೆ, 8 ತಿಂಗಳು ಸಾಕಿದ್ರೆ. ನಮ್ಮ ರೈತರು ಇಲ್ಲಿ ಮಳೆ ಇಲ್ಲ, ಅದಿಲ್ಲ ಇದಿಲ್ಲ, ನಾನೇನ್ ಮಾಡೋಣ ಅಂತ ಕೈ ಹೊತ್ಕೊಂಡು ಕುತ್ಕೊಳ್ಳೋದ, ಒಂದು 50-100 ಮನೆ ತಗೊಳ್ಳಿ ಮೇವ್ ಹಾಕೋದು, ಅವಕ್ಕೆ ಅವಕ್ಕೆ ಸ್ವಲ್ಪ ಮೇವ್ ತಂದು ಹಾಕೋದು, ಹೊರಗಡೆ ಒಂದು ಗಂಟೆ ಹೊತ್ತು ಬಿಡೋದು, ಅದೆಲ್ಲ ಒಂದು ದೊಡ್ಡಿ ಮಾಡಿ ಮತ್ತೆ ಕೂಡೋದು. ಹಿಂಗ್ ಮಾಡ್ಕೊಂಡ್ರೆ ವರ್ಷಕ್ಕೆ 2,00,000 ಇನ್ಕಮ್ ಖಂಡಿತ ತೆಗಿಬಹುದು. ಅಂದ್ರೆ ನೀವ್ ಹೇಳೋ ಪ್ರಕಾರವಾಗಿ ರೈತರು ಬರೀ ನನಗೊಂದಿಷ್ಟು ಅಡಿಕೆ ತೋಟ ಇದೆ ಅಂತ ಹೇಳಿ ಸುಮ್ಮನೆ ಕೂರೋದಲ್ಲ, ಜೊತೆಗೆ ಅವನು ಈ ರೀತಿಯಾಗಿ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಳ್ಬೇಕು, ಹೈನುಗಾರಿಕೆ ಮಾಡಬೇಕು, ಕೋಳಿ ಸಾಕ್ಬೇಕು, ಕುರಿ ಸಾಕ್ಬೇಕು, ಮತ್ ಏನೋ ಅಲ್ಲಿ ಸ್ವಲ್ಪ ನೀರಿದೆ ಅಂತಂದ್ರೆ ಆ ನೀರನ್ನ ಬಳಸ್ಕೊಂಡು ತಾವ್ ಹೇಳದಾಗೆ ಲಿಂಬೆ ಗಿಡ ಹಾಕಿದ್ರಿ, ಆಮೇಲೆ ಅದ್ರ ಜೊತೆಗೆ ಸಿಲ್ವರ್ ಗಿಡ ಹಾಕಿದ್ರೆ ಹೆಳ್ಳಿಕಾಯಿ ಗಿಡಗಳಿದಾವೆ. ಒಂದ್ ಹೆಳ್ಳಿಕಾಯಿ ಗಿಡ ಸರ್ ಈಗ ನನಗೆ 1,000 ಕಾಯಿ ಮೇಲೆ ಬಿಡುತ್ತೆ ಒಂದು ಗಿಡ, ಅದು ಕನಿಷ್ಠ 2-4 ಹೋಗುತ್ತೆ. ಬೇಡ 2 ಮರ 2,000 ಆಯ್ತು. ಒಂದು ತೆಂಗಿನ ತೋಟದಲ್ಲಿ 50 ತೆಂಗಿನ ಗಿಡ ಇರುತ್ತೆ ಬಯಲ್ಸಿ ಮೇಲೆ, 50 ಗಿಡದ ಮಧ್ಯೆ ಒಂದ್ ಹೆಳ್ಳಿಕಾಯಿ ಗಿಡ ಹಾಕಿದ್ರೆ 50 ತೆಂಗಿನ ಮರ, ಒಂದು ಮರಕ್ಕೆ 2,000 ಅಂದ್ರೆ 1,00,000 ರೂಪಾಯಿ ಇನ್ಕಮ್ ಪುಕ್ಷಟೆ ಇನ್ಕಮ್. ಅದು ಅದಕ್ಕೆ ಯಾವ ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಏನೂ ಇಲ್ಲ, ಬಂದಿರೋ ಮಳೆಯಲ್ಲೇ ಬೆಳೆಯುತ್ತದು ಹೆಳ್ಳಿಕಾಯಿ ಗಿಡ. ಇದನ್ನೆಲ್ಲ ನಾವು ಯೋಚನೆ ಮಾಡಿ ಮಾಡ್ಬೇಕು ಸರ್. ಇದನ್ನ ಮಾಡಲ್ಲ ಏ ಸಾಕ್ತಾಗ ಅಂತಾರೆ. ಹಿಂಗಾಗಿ ಒಳ್ಳೇದು ಲೋಕೇಶ್ ಅಪ್ಪನವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಅನುಭವ ಜೊತೆಗೆ ಸಾವಯವ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿ ಅನುಭವ ಈ ಕುರಿತು ಹಿರಿಯಂಗಳದ ತೋಟದ ಮನೆಯ ಎಎಂ ಲೋಕೇಶಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.